ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಚಾಲನೆ. ಮೈಸೂರು ನಗರದ ದೀಪಾಲಂಕಾರ ವ್ಯವಸ್ಥೆ ಇಂದಿನಿಂದ 9 ದಿನಗಳವರೆಗೆ ವಿಸ್ತರಣೆ. ಮತ್ತು ಮಂಡ್ಯ ಜಿಲ್ಲೆಯ ಮೈಶುಗರ್ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ, ಇದೇ 18ರಂದು ಮಹತ್ವದ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ ಯುವ ಕೃಷಿಕ ತಲಕಾವೇರಿಯ ಹೊಸೂರು ರಕ್ಷಿತ್ ಅವರೊಡನೆ ಸಂದರ್ಶನ. ಕೇಳುಗರೆ, ನಮ್ಮ ರೇಡಿಯೋ ಕೇಳುಗರಾಗಿರುವ, ಕೃಷಿಯಲ್ಲಿ ಆಸಕ್ತಿಯಿಂದ ಕೆಲಸ ಮಾಡುತ್ತಿರುವ ಯುವಕ ಹೊಸೂರು ರಕ್ಷಿತ್ ಅವರನ್ನ ಇವತ್ತು ಮಾತನಾಡಿಸಿದೀವಿ. ಮಡಿಕೇರಿ ತಾಲೂಕು ತಲಕಾವೇರಿಯಲ್ಲಿ ವಾಸ ಇದ್ದಾರೆ. ರಕ್ಷಿತ್ ನಮಸ್ಕಾರ. ನಮಸ್ಕಾರ ಸರ್. ಏನು ಓದ್ತಾರೆ? ಅದು ನಾನು ಫಸ್ಟ್ ಪಿಯುಸಿ ಓದ್ತಿದ್ದೀನಿ ಸರ್. ಯಾವುದು? ಕಾಮರ್ಸ್. ಎಸ್ಎಸ್ಎಲ್ಸಿಯಲ್ಲಿ ಎಷ್ಟು ಅಂಕಗಳನ್ನ ಗಳಿಸಿದ್ರೆ ಅಂತ ಕೇಳ್ಬೋದಾ? 495 ಸರ್. ಎಷ್ಟು ಪರ್ಸೆಂಟೇಜ್? 79.2 ಸರ್. ಹಾ ಹಾ ಹಾ. ನಿಮ್ಮ ಶಾಲೆಯಲ್ಲಿ ಗರಿಷ್ಠ ಅಂಕ ಎಷ್ಟು ತಗೊಂಡ್ರು? 540 ಸರ್. ಹಾ ಹಾ. ಒಳ್ಳೆ ಅಂಕಗಳನ್ನ ತೆಗೆದುಕೊಂಡಿದ್ರಿ. ಈಗ ಪಿ ಯು ಸಿ ಮಾಡ್ತಾ ಮಾಡ್ತಾ ಇನ್ನಷ್ಟು ಅಂಕಗಳನ್ನು ಗಳಿಸಬೇಕನ್ನೋ ಒಂದು ಹಂಬಲನ್ನು ಇರ್ಬೇಕು ನಿಮ್ಗೆ ಅಲ್ವಾ? ಹೌದು ಸರ್. ಎಲ್ಲಿ ಪಿ ಯು ಸಿ ಓದ್ತಾರದು? ಕಾವೇರಿ ಕಾಲೇಜ್ ಭಾಗಮಂಡಲದಲ್ಲಿ ಸರ್. ಹಾ ಹಾ. ಆಗಿಂದಾಗೆ ಬಸ್ಗಳು ಓಡಾಡ್ತಾವಲ್ಲ ತಲಕಾವೇರಿಗೂ ಭಾಗಮಂಡಲಕ್ಕೂ? ಈಗ ಬಸ್ಗಳ ಸೌಲಭ್ಯ ಇಲ್ಲ ಸರ್. ಬೆಳಿಗ್ಗೆ ನಡ್ಕ ಬರೋದು, ಸಾಯಂಕಾಲ ಸಹ ನಡ್ಕೊಂಡೆ ಹೋಗೋದು, ಅಂದ್ರೆ ಶಾರ್ಟ್ ಕಟ್ ಆಗಿ 3 ಕಿಲೋಮೀಟರ್ ಆಗುತ್ತೆ. ಹತ್ತಿರದ ದಾರಿ ನಿಮಗೆ ಸಿಗುತ್ತೆ? ಅಂದ್ರೆ ಭಾಗಮಂಡಲದಿಂದ ತಲಕಾವೇರಿಗೆ ತುಂಬಾ ಹತ್ತಿರದ ದಾರಿ ಹೇಗೆ ಹೋಗ್ತೀರಿ? ಫಸ್ಟ್ ತಣ್ಣಿ ಮನೆ ರಸ್ತೆ ಇದ್ದಿದೆ, ಅಲ್ಲಾಗಿ ಹೋಗೋದು ಸರ್. ಅಲ್ಲಿಂದ ಹತ್ತಿರ ಆಗುತ್ತೆ. ಕಾಡು ಪ್ರಾಣಿಗಳದ್ದು ಅದೇನು ಸಮಸ್ಯೆ ಇಲ್ಲ ಈಗ? ಇಲ್ಲ ಸರ್. ಆಗಿ ಮನೆಯಲ್ಲಿ ಯಾರ್ಯಾರಿದ್ರಿ ರಕ್ಷಿತ್? ನಾನು, ಅಮ್ಮ, ತಂಗಿ, ಅಪ್ಪ ಸರ್. ಹಾ ಹಾ. ಒಟ್ಟು ತೋಟ ಅಥವಾ ಜಮೀನು ಎಷ್ಟು? 3 ಎಕರೆ ಇದೆ ಸರ್. ಹಾ. ಜೇನು, ಕಾಫಿ ಮತ್ತೆ ಏಲಕ್ಕಿ ಮಾಡ್ತೀವಿ ಸರ್. ಹಾ ಹಾ. ಏಲಕ್ಕಿ ಎಷ್ಟಿದೆ, ಕಾಫಿ ಎಷ್ಟಿದೆ, ಎಷ್ಟು ಇಳುವರಿ ಬರುತ್ತೆ ಅಂತ ಹೇಳ್ಬೋದಾ? ಏಲಕ್ಕಿ ಈ ವರ್ಷ ಒಂದು 50 ಕೆಜಿ ಬರ್ಬೋದು ಸರ್. ಹಾ ಹಾ. ಜೇನು ಕಲ್ದತ್ರ 56 ಕೆಜಿ ಆಗಿದೆ. ಹಾ ಹಾ. ಮತ್ತೆ ಕಾಫಿ ಸ್ವಲ್ಪ ಕಡಿಮೆ ಸರ್. ಹಾ. ಎಷ್ಟು ಕಡಿಮೆ ಅಂದ್ರೆ? 5 ಚೀಲ ಅಷ್ಟೇ ಬರೋದು. ಓಹೋ. ಯಾಕೆ ಅಂದ್ರೆ ತೋಟನು ಕಡಿಮೆ ಇರೋದು, ಮತ್ತೆ ಮೇಂಟೆನ್ಸ್ ಇಲ್ಲ. ನಾವು ಜಾಸ್ತಿಯಾಗಿ ಏಲಕ್ಕಿಗೆ ಒತ್ತು ಕೊಡ್ತಿದ್ವಿ. ಈಗ ಹೊಸ ತೋಟ ಆಗಿದ್ದ ಈ ವರ್ಷ ಒಂದು 50 ಕೆಜಿ ಬರ್ಬೋದು. ಬರೋ ವರ್ಷ ಇನ್ನು ಜಾಸ್ತಿ 70-80 ಕೆಜಿ ನಿರೀಕ್ಷೆ ಇದೆ ಸರ್. ಓಹೋ. ಅಂದ್ರೆ 3 ಎಕರೆಯಲ್ಲಿ ತೋಟನು ಇದೆ, ಮತ್ತೆ ಗದ್ದೆನೂ ಮಾಡ್ಕೊಂಡಿದ್ರ? ಗದ್ದೆ ಇಲ್ಲ ಸರ್. ಹಾ ಹಾ. ಬರೀ ತೋಟ? ತೋಟ ಸರ್. ಹಾ. 3 ಎಕರೆಯಲ್ಲಿ ಇನ್ನೂ ಕೆಲಸ ಮಾಡೋದಿದೆ ಅಂತ ಅನ್ಸುತ್ತೆ ಅಲ್ವಾ? ನೀವು ಆಲೋಚನೆ ಮಾಡಿದ್ರೆ ಅಲ್ವಾ? ಇದೆ ಸರ್. ಅಪ್ಪನಿಗೂ ಮತ್ತೆ ಸ್ವಲ್ಪ ತಲೆನೋವು, ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ ಪಪ್ಪನಿಗೆ ಕಷ್ಟ, ಸ್ವಲ್ಪ ಕಷ್ಟ ಆಗ್ತದೆ. ಓಹೋ. ಹೆಚ್ಚು ಕೆಲಸ ಮಾಡಕ್ಕಾಗಲ್ಲ? ಹೆಚ್ಚು ಕೆಲಸ ಮಾಡಕ್ಕಾಗೋದಿಲ್ಲ. ಅಮ್ಮ? ಅಮ್ಮ ಇಲ್ಲಿ ಎಸ್ಟೇಟ್ಗೆಲ್ಲ ಕೆಲಸಕ್ಕೆಲ್ಲ ಹೋಗ್ತಾರೆ. ಓಹೋ. ಸರಿನೇ. ಸಂಸಾರದ ನಿರ್ವಹಣೆಯನ್ನ ಮಾಡ್ಲಿಕ್ಕಾಗಿ ಒಂದು ರೀತಿ ಹೋರಾಟ. ಹೌದು ಸರ್. ನೀವಿಬ್ರು ಓದ್ತದ್ರಿ, ಓದ್ಲಿಕ್ಕೆ ಖರ್ಚುಗಳು ಮತ್ತಿನ್ನು ಬೇರೆ ಬೇರೆ ವೆಚ್ಚಗಳು ಬಂದೇ ಬರ್ತವಲ್ವಾ? ಬರುತ್ತೆ ಸರ್. ಹೌದು. ಹಾಗಾಗಿ ತುಂಬಾ ಸೀರಿಯಸ್ ಆಗಿ ತೋಟದ ಒಂದು ಕೆಲಸಗಳಲ್ಲಿ ತೊಡಸ್ಕೊಂಡಿಲ್ಲ, ಅವಕಾಶ ಸಿಕ್ಕದನ್ನೆಲ್ಲ ಉಪಯೋಗಿಸ್ಕೊಳ್ತದ್ರಿ. ಹೌದು. ನೀವು ಏನ್ ಕೆಲಸ ಮಾಡ್ತೀರಿ ರಕ್ಷಿತ್ ಓದೋದ್ರ ಜೊತೆಗೆ ನಿಮ್ಮ ತೋಟದಲ್ಲಿ, ಅಥವಾ ಅವಕಾಶ ಸಿಕ್ಕಾಗಲ್ಲ ಹೊರಗಡೆ? ಎಲ್ಲ ಮಾಡ್ತೀನಿ ಸರ್. ಮರ ಕಪ್ಪತ್ತು, ಕಾಫಿ ಗಿಡ ಕಪ್ಪತ್ತು ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಏಲಕ್ಕಿ ತೋಟ ಕಚ್ಚಡ, ಜೇನು ಕೃಷಿ ಅದೆಲ್ಲ ಮಾಡ್ತೀನಿ ಸರ್. ಓಹೋ. ಮರಕಪ್ಪತ್ತು ಅಂದ್ರೆ ಎಲ್ಲಾ ಮರಗಳನ್ನು ಹತ್ತಿರ? ಎಲ್ಲ ಮರಗಳನ್ನ ಹತ್ತಿರ್ತೀನಿ ಸರ್, ಸಾಧಾರಣ. ಓಹೋ. ಮರ ಹತ್ತದು ತೋಟಲ್ಲೇ ಹತ್ತದು, ಬೇರೆ ತೋಟಕ್ಕೆ ಕೆಲಸಕ್ಕೆ ಹೋಗೋದಿಲ್ಲ. ಮರ ಹತ್ತದನ್ನ ಹೇಗ್ ಕಲ್ತರಿ? ಹಳ್ಳಿಯವರಿಗೆ ಅದು ಅಭ್ಯಾಸ ಅಲ್ಲ, ಕೆಲವೊಬ್ರು ಕಲಿಸಿದ್ರು ಕಲಿಯಲ್ಲ. ಆದ್ರೆ ನೀವು ಕಲಿಬೇಕನ್ಕೊಂಡೆ ಈ ಕೆಲಸ ಕೈ ಹಾಕಿದ್ರಿಂದ ಚೆನ್ನಾಗಿ ಮರ ಹತ್ತದನ್ನ ಕಲ್ತಿದ್ರಿ ಅಲ್ವಾ? ಬರೀ ಮರ ಹತ್ತದಲ್ಲ, ಅದು ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಹೊಡಿಬೇಕು, ಯಾವ್ದನ್ನ ತೆಗಿಬೇಕು, ಇದ್ರ ಬಗ್ಗೆ ಕೌಶಲ್ಯ ಇರ್ಬೇಕಲ್ವಾ? ಹೌದು ಸರ್, ಅದು ಬಹು ಮುಖ್ಯ ಸರ್. ಮತ್ತೆ ಬಯಲಾದರೆ ಕಷ್ಟ ಆಗುತ್ತಲ್ಲ, ಮೇಲೆ ಹೋದಾಗ ಹೆದರಿಕೆಯಿಂದ ಕೆಲಸ ಮಾಡಿದ್ರೆ ಕಷ್ಟವೇ. ಕಷ್ಟ ಹೌದು. ಎಂತೆಂತ ಮರಗಳಿದಾವೆ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಈಗ ಮಾಮೂಲಾಗಿ ಸಿಲ್ವರ್, ಮತ್ತೆ ಈಗ ನಮ್ಮಲ್ಲಿ ಕರಿಯ ಮರ ಹತ್ರ ಎಲ್ಲ ಮರಲ್ಲ ಹೇಳ್ತಾರಲ್ಲ ಸರ್, ಹತ್ರದಲ್ಲಿದೆ ಸರ್. ಯಾವ ಮರ ಗಟ್ಟಿ, ಯಾವ ಮರ ಟೊಳ್ಳು? ಆಮೆ ಮರ ಗಟ್ಟಿ ಸರ್. ಮತ್ತೆ ಪರ್ಚಿ ಮರದೆಲ್ಲ ಗಟ್ಟಿ ಬರ್ತದೆ. ಟೊಳ್ಳು ಅಂತ ಹೇಳಿದ್ರೆ ಪೊಂಗಾರೆ ಆತರದೆಲ್ಲ ಟೊಳ್ಳು ಬರ್ತದೆ ಅಲ್ವಾ? ಪೊಂಗಾರೇನು ತುಂಬಾ ಎತ್ತರವಾಗಿ ಬೆಳಿಲಿಕ್ಕೆ ಬಿಡಲ್ಲ. ನಿಮ್ಮಲ್ಲಿ ಹೇಗಿದಾವೆ ಹಾಲ್ವಾಣ? ದೊಡ್ಡ ಹೈಟ್ ಬಿಡೋದಿಲ್ಲ, ಒಂದು 15-20 ಅಡಿಗೆ ಟಾಪ್ ಹೊಡೆಯೋದು. ಅದೇ ಕಷ್ಟದ ಕೆಲಸಗಳನ್ನ ಧಾರಾಳವಾಗಿ ಮಾಡ್ತೀರಿ ನೀವಲ್ವಾ? ಹೌದು ಸರ್. ಇಷ್ಟ ಇದೆ, ಎಷ್ಟನೇ ವಯಸ್ಸಿನಿಂದ ನೀವು ಈ ಶ್ರಮದ ಕೆಲಸ ಮಾಡ್ಲಿಕ್ಕೆ ಮನಸಾರಿ ಇಷ್ಟಪಟ್ಟು ತೊಡಸ್ಕೊಂಡಿದ್ದೀರಿ? ನಾನೊಂದು 10-15 ಸ್ಟಾರ್ಟ್ ಮಾಡಿರ್ಬೋದು. ಹೌದಾ? ಓದೋದ್ರ ಜೊತೆಗೆ ಕೃಷಿ ಕೆಲಸಗಳನ್ನು ನಿಭಾಯಿಸಿಕೊಂಡು ಹೋಗ್ತದ್ರಿ, ಅದರಲ್ಲಿ ಅನುಕೂಲನೂ ಕಂಡಿದ್ದೀರಿ ಅಲ್ವಾ? ಕಂಡಿದ್ದೀನಿ. ಹೌದು, ಮತ್ತೆ ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೆ ಆರೋಗ್ಯ ಮತ್ತು ಆನಂದ ಹಣನೂ ಸಿಗುತ್ತೆ ಅಲ್ವಾ? ಹೌದು ಸರ್. ಹೌದು. ಮರ ಕಪಾತ್ ಮಾಡ್ತೀರಿ, ಗಿಡ ಕಪಾತ್ ಮಾಡ್ತೀರಿ, ಮತ್ತೆ ಕಚ್ಚಡ ಹೊಡಿತೀರಿ ಹಾಗೆ, ಮತ್ತೆ ಮರ ಕೊಯ್ಯೋ ಮಿಷನ್ಲಿ ಕೆಲಸ ಮಾಡ್ತೀನಿ, ಕಚ್ಚಡ ಮಿಷನ್ಲಿ ಅದು ಮಾಡ್ತೀನಿ. ಹೌದಾ? ಹೋ, ಮರ ಕತ್ತರಿಸುವ ಯಂತ್ರ ಇಟ್ಕೊಂಡಿದ್ದೀರಾ? ಹೌದಿದೆ ಸರ್. ಮತ್ತೆ ಕಳೆ ಕೊಚ್ಚುವ ಯಂತ್ರನೂ ಇದೆ? ಅದು ಇದೆ ಸರ್. ಓಹೋ, ಅವೆರಡನ್ನು ಇಟ್ಕೊಂಡು ಉಪಯೋಗಿಸ್ಕೊಳ್ತದಿರಿ? ಹೌದು ಸರ್. ಯಾವಾಗ ತೆಗೆದುಕೊಂಡ್ರೆ ಅವೆರಡು ಸಲಕರಣೆಗಳನ್ನ? ಅದು ಒಂದು 2-3 ವರ್ಷ ಆಗಿರುವುದು. ಬೇಕಾಗಿತ್ತ? ಬೇಕಾಗಿತ್ತು ಸರ್. ನಮ್ಮದು ಮತ್ತೆ ಕೆಲಸ ಮಾಡ್ತಾರೆ, ಮತ್ತೆ ಪಪ್ಪನವರೆಲ್ಲ ಹೊರಗಡೆ ತಕೊಂಡು ಕೆಲಸಕ್ಕೆಲ್ಲ ಹೋಗ್ತಾರೆ. ಓಹೋ, ಆ ಮೂಲಕ ದುಡಿಬಹುದು ಅಲ್ವಾ? ಹೌದು ಸರ್. ಬಾಡಿಗೆ ರೂಪದಲ್ಲೂ ಅಥವಾ ದಿನಕ್ಕೆ ಇಷ್ಟಂತ ಅಥವಾ ಗಂಟೆಗೆ ಇಷ್ಟಂತ ಅನ್ಕೊಂಡು ದುಡಿಮೆ ಮಾಡ್ಕೋಬಹುದು ಅಲ್ವಾ? ಹೌದು ಸರ್. ಹೌದು. ನಿಮ್ಮ ತೋಟದ ಮಣ್ಣು ಅಥವಾ ತೋಟದ ಪರಿಸರ ಹೇಗಿದೆ? ನಮ್ಮಲ್ಲಿ ಅಲ್ಲದೆ ದೊಡ್ಡ ಇಳಿಜಾರು ಪ್ರದೇಶ ಆದ್ರಿಂದ ಕಾಫಿ ಕೃಷಿಗೆ ಭಾರಿ ಕಷ್ಟ ಸರ್. ಓಹೋ, ಹಾಗೆ. ತಲಕಾವರಿ ಏರಿಯಾದಲ್ಲಿ ಕಾಫಿದು ಇಳುವರಿ ಕಡಿಮೆ ಸರ್. ಕರಿಮೆಣಸು ಬೆಳ್ಳಿ ಎಲ್ಲ ಕಳಚಿ ಬೀಳ್ತದೆ ಸರ್. ಓಹೋ, ಅದೀಗ 2-3 ವರ್ಷ ಈಚೆ ಫಸ್ಟ್ ಆದ್ರೆ ಫಸ್ಲಿ ಇರ್ತಿತ್ತು, ಈಗ ಫಸ್ಲಿ ಇಲ್ಲ, ಬಳ್ಳಿಗಳು ಕೆಂಪಾಗಿ ಕಳಚಿ ಬೀಳ್ತದೆ. ಓ, ಕಾಳುಮೆಣಸು ನೆಚ್ಕೊಳ್ಳ ಹಾಗಿಲ್ಲ. ಆಗೋದಿಲ್ಲ. 10-20 ಕೆಜಿನೂ ಸಿಗೋದಿಲ್ವಾ? ಈಗ ಇಲ್ವೇ ಇಲ್ಲ ಸರ್. ಬಳ್ಳಿ 10 ವರ್ಷ ಆದರೆ ಒಂದು 30-40 ಕೆಜಿ ಎಲ್ಲ ಸಿಕ್ತಿತ್ತು. ಈಗ ಯಾವ್ದು ಇಲ್ಲ ಸರ್. ಮತ್ತೆ ಹಾಕ್ತೀರಿ? ಬಿಡೋದಿಲ್ಲ. ಹೌದು ಸರ್. ಹಾಗೆ ಸಣ್ಣ ಸಣ್ಣ ಗಿಡ ಎಲ್ಲ ಸುಮಾರಿದೆ ಸರ್ ಈಗ. ಅರೇಬಿಕಾ ಅಥವಾ ರೋಬಸ್ಟ ಯಾವ್ದು ಆ ಒಂದು ವಾತಾವರಣದಲ್ಲಿ ತಕ್ಕಮಟ್ಟಿಗೆ ಬರುತ್ತೆ? ಹೆಚ್ಚಾಗಿ ಎಲ್ಲ ರೋಬಸ್ಟನೆ ಬೆಳೆಯೋದು, ಮತ್ತೆ ಮಧ್ಯ ಮಧ್ಯ ಕಾವೇರಿ ಕಾಫಿನೆಲ್ಲ ಹಾಕ್ತಾರೆ ಸರ್. ಓಹೋ, ತುಂಬಾ ಇಳಿಜಾರು ಇದೆಯಾ ನಿಮ್ದು ತೋಟ? ಸುಮಾರು ಇಳಿಜಾರಿನ ಪ್ರದೇಶ ಸರ್, ಮತ್ತೆ ಸ್ವಲ್ಪ ಬಾಣೆ ಪ್ರದೇಶ ಆದ್ರಿಂದ ಹರಿತ ಇದಕ್ಕೆಲ್ಲ ಕಷ್ಟ ಆಗುತ್ತೆ ಸರ್. ಓಹೋ, ಏಲಕ್ಕಿ ಚೆನ್ನಾಗಿ ಬರುತ್ತಾ? ತಕ್ಕಮಟ್ಟಿಗೆ ಬರ್ತದೆ, ಅಂದ್ರೆ ಫಸಲು ಜಾಸ್ತಿ ಬರೋದಿಲ್ಲ ಸರ್. ಹಾಗೆ. ಅದಂದ್ರೆ ನಾವು ಏಲಕ್ಕಿ ಬಿಸಿ ನಂಬಿಕೊಂಡಿದ್ದೀವಿ ಸರ್. ಓಹೋ, ಕಾಫಿಗಿಂತ ಏಲಕ್ಕಿ ಪರವಾಗಿಲ್ಲ? ಪರವಾಗಿಲ್ಲ ಸರ್. ಒಳ್ಳೆ ಫಸಲು ಬರ್ತದೆ. ಓ, ಅದೇ ಅಲ್ಲೆಲ್ಲ ಜನ ಕೆಲವೊಬ್ರು ಹೇಳ್ತಾರೆ ಭಾಗಮಂಡಲ ಸುತ್ತಮುತ್ತ ಹಿಂದೆಲ್ಲ ಏಲಕ್ಕಿ ಚೆನ್ನಾಗಿ ಬೆಳೀತಾ ಇದ್ವಿ, ಅದರಿಂದಲೇ ನಾವು ಬೆಳವಣಿಗೆ ಆದ್ವಿ ಅಂತ ಅನ್ಕೊಂಡು. ಹೌದು ಸರ್. ನೀವೇ ಸಸಿ ಮಾಡ್ಕೊಳ್ತೀರಾ? ನಾವೇ ಮಾಡ್ಕೊಳ್ಳೋದು ಸರ್. ಹೊರಗಡೆ ಜನ ಯಾರು ಕಳ್ಸೋದಿಲ್ಲ, ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ನಾವೇ ಮಾಡೋದು. ಸಸಿನ ಮಾಡ್ಕೊಂಡು ನೀವೇ ನಾಟಿ ಮಾಡ್ಕೊಳ್ತೀರಿ, ನೀವೇ ಕಟಾವ್ ಮಾಡ್ಕೊಳ್ತೀರಿ ಅಲ್ವಾ? ಹೌದು ಸರ್. ಇರೋ ಸಣ್ಣ ಜಮೀನಲ್ಲಿ ಎಲ್ಲರೂ ಕೆಲಸ ಮಾಡಿದ್ರೆ ಆಳು ಕಾಳುಗಳ ಮೇಲಿನ ಖರ್ಚುಗಳು ಕಡಿಮೆ ಆಗ್ತವೆ. ಹೌದು ಸರ್, ಉಳಿತಾಯ ಹೆಚ್ಚಾಗ್ತದೆ. ಹೌದು. ತಂದೆ ಹೆಸರೇನು, ತಾಯಿ ಹೆಸರೇನು? ತಂದೆ ಹೆಸರು ಸತೀಶ್ ಹೊಸೂರು, ತಾಯಿ ಗೀತಾ. ಹಾ, ಜೇನು ಎಷ್ಟು ಪೆಟ್ಟಿಗೆಗಳಿದಾವೆ ನಮ್ಮಲ್ಲಿ? ಈ ವರ್ಷ ಒಂದು 20 ಪೆಟ್ಟಿಗೆ ಇರಬಹುದು ಸರ್. ಕಳೆದ ವರ್ಷ 10 ಪೆಟ್ಟಿಗೆ ಇದ್ದಿದ್ದು, ಅದರಲ್ಲಿ 50 ಕೆಜಿ ಆಗಿತ್ತು. ಕಾಯಿಲೆ ಬಂದ್ಬಿಟ್ಟು ಆಚೆ ವರ್ಷದ ಪೆಟ್ಟಿಗೆಲ್ಲ ಲಾಸ್ ಆಗಿತ್ತು ಸರ್. ಓಹೋ, ಅದರಿಂದಾಗಿ ಕಳೆದ ವರ್ಷ ಪೆಟ್ಟಿಗೆ ಕಡಿಮೆ ಇತ್ತು. 50-100 ಪೆಟ್ಟಿಗೆಲ್ಲ ಇಡಬಹುದು ಸರ್. 50-100 ಪೆಟ್ಟಿಗೆ ಇಟ್ಕೋಬಹುದು. ಗರಿಷ್ಠ ಅಂತಂದ್ರೆ ಒಂದೊಂದು ಪೆಟ್ಟಿಗೆಯಿಂದ ಎಷ್ಟು ತುಪ್ಪ ಪಡ್ಕೊಂಡಿದ್ದೀರಿ? ನಾವು ಒಂದೊಂದು ಪೆಟ್ಟಿಗೆಯಿಂದ ಕಡಿಮೆ ಅಂತ ಹೇಳಿದ್ರೆ 5 ಕೆಜಿಯಿಂದ ಜಾಸ್ತಿ ತಗೊಳ್ಬಹುದು ಸರ್. ಒಂದ್ ಸೂಪರ್, 2 ಸೂಪರ್ ಇಟ್ಕೊಳ್ಳೋದಿದೆ ಅಲ್ವಾ? 3-4 ಈಗ ಎಷ್ಟೆಲ್ಲ ಬರ್ತದೆ ಸರ್ ಈಗ. ಕೆಲವೊಬ್ರು 3-4 ಸೂಪರ್ ಇಟ್ಕೊಂಡು ಒಂದೊಂದು ಪೆಟ್ಟಿಗೆಯಿಂದ 10-15 ಕೆಜಿ ತುಪ್ಪವನ್ನ ಪಡ್ಕೊಳ್ಳೋರು ಇದಾರೆ. ಹೌದು ಸರ್. ತುಡುವೆ ಜೇನು ಅಲ್ವಾ? ಹೌದು. ಪೆಟ್ಟಿಗೆಯಲ್ಲಿ ಸಾಕ್ತೀರಿ. ಮನೆಯಲ್ಲಿ ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ದೀರಿ ಒಟ್ಟಾರೆ? ಒಟ್ಟಾರೆ ಒಂದು 50 ಪೆಟ್ಟಿಗೆ ಇರಬಹುದು ಸರ್. ಓಹೋ, ಬೇರೆಯವರ ತೋಟದಲ್ಲಿ ಇಟ್ಟು ಆ ಮೂಲಕ ತುಪ್ಪ ಪಡ್ಕೊಳ್ಳೋದಿದೆಯಾ ನೀವೆಲ್ಲ? ಇಲ್ಲ ಸರ್, ನಮ್ಮದೇ ತೋಟದಲ್ಲಿ ಇಟ್ಟು ಪಡ್ಕೊಳ್ಳೋದು. ಓ, ನಿಮ್ ತೋಟದಲ್ಲಿ ಇಟ್ಕೊಳ್ತೀರಿ, ಇನ್ನೆಲ್ಲ ಹೊರಗಡೆ ಇಡಕ್ ಹೋಗುದಿಲ್ಲ? ಹೊರಗಡೆ ಇಡಕ್ ಹೋಗುದಿಲ್ಲ. ಈಗ ಹೋದ ವರ್ಷ ಆಚೆ ವರ್ಷ ಎಲ್ಲ ನೋಡಿದ್ರೆ ಒಂದ್ 50 ಕೆಜಿ ಸರಾಸರಿ ತುಪ್ಪ ಸಿಗುತ್ತೆ ನಿಮಗೆ. ಕಳೆದ ವರ್ಷ 70 ಕೆಜಿ ಹತ್ರ ಆಗಿದೆ ಸರ್. ಹೌದಾ? ಅದನ್ನೇನು ಬಿಡಿಸ್ಲಿಕ್ಕೆ ಯಂತ್ರ ಇಟ್ಕೊಂಡಿದ್ರೆ ಕೈಲೆ ಬಿಡಿಸ್ತೀರಾ? ಇಲ್ಲ ಸರ್, ಕೈಲೆ ಬಿಡಿಸೋದು. ಮಾರಾಟಕ್ಕೆ ಏನು ತೊಂದರೆ ಇಲ್ವಾ? ಮಾರಾಟಕ್ಕೆ ತೊಂದರೆ ಇಲ್ಲ ಸರ್. ಅಲ್ಲೇ ಮನೆ ಹತ್ರದಲ್ಲಿ ಮಾರಾಟ ಆಗುತ್ತಾ ಅಥವಾ ಎಲ್ಲಾದ್ರೂ ಇಟ್ಟು ಮಾರಾಟ ಮಾಡ್ತೀರಾ? ನಮ್ಮದು ಕಳೆದ ವರ್ಷ ಹೊರ ರಾಜ್ಯಕ್ಕೆ ಹೋಗಿದೆ ಚೆನ್ನೈಗೆ. ಈ ವರ್ಷ ಈಗ ಸ್ಪೈಸಸ್ ಗಳಿಗೆ ಸೇಲ್ ಆಯ್ತು ಸರ್. ಓಹೋ, ಅಂದ್ರೆ ಹೊರಗಡೆ ರಾಜ್ಯ ಚೆನ್ನೈಗೆ ಅಂತಂದ್ರೆ ಯಾರು ಬಂದು ತೆಗೆದುಕೊಂಡು ಹೋದ್ರು ಅಥವಾ ನಿಮಗೆ ಹೇಗೆ ಸಂಪರ್ಕ ಬಂತು? ಅದು ಅಲ್ಲಿ ನಮ್ಮ ನೆಂಟು ಕಡೆಯಿಂದ ಅವರು ಕಳಿಸಿದ್ರು, ಹಾಗೆ ಸಂಪರ್ಕ ಆಗಿದೆ ಸರ್. ಒಟ್ಟು ಸಿಕ್ಕದ್ನೆಲ್ಲ ಚೆನ್ನೈ ಕಳಿಸ್ಬಿಟ್ರೆ? ಚೆನ್ನೈ ಮತ್ತೆ ನಮಗೆ ನಮ್ಮ ಯೂಸ್ಗೆ ಮತ್ತೆ ಹತ್ರ ಇರೋರಿಗೆಲ್ಲ ಸ್ವಲ್ಪ ಸ್ವಲ್ಪ ಹೋಗಿದೆ ಸರ್. ಒಟ್ಟು ಮಾರಾಟ ಮಾಡಿದ್ದು ಎಷ್ಟು 70 ಕೆಜಿಯಲ್ಲಿ? 70 ಕೆಜಿಯಲ್ಲಿ ಒಂದು 65 ಕೆಜಿ ಎಲ್ಲ ಮಾರಾಟ ಮಾಡಿರ್ಬೋದು ಸರ್. ಯಾವ ಬೆಲೆ ಸಿಕ್ತು? ಆಗ 800 ರೂಪಾಯಿ ಸಿಕ್ಕಿದೆ ಸರ್. ಹಬ್ಬಾ, ಹತ್ತತ್ರ 48,000-50,000 ರೂಪಾಯಿ ಬರೇ ಜೇನುತುಪ್ಪದಲ್ಲಿ ಸಿಕ್ಕಿದೆ. ಏನು ವೆಚ್ಚ ಇಲ್ಲ ಅಲ್ವಾ? ಎಲ್ಲ ನೀವೇ ಮಾಡ್ಕೊಂಡಿದ್ದು? ಎಲ್ಲ ನೀವೇ ಕೆಲಸ ಮಾಡ್ಕೊಂಡಿದ್ದು ಅಲ್ವಾ? ಹೌದು ಸರ್. ಹೌದು, ಪೆಟ್ಟಿಗೆಲ್ಲ ನಮ್ಮದೇ ಕೆಲಸ. ಪೆಟ್ಟಿಗೆನೂ ನೀವೇ ಮಾಡ್ಕೊಂತೀವಿ. ಅದರಿಂದ ದುಡಿಮೆ ಆಗ್ತದೆ ಅಲ್ವಾ? ಒಟ್ಟಾರೆ ಜೀವನ ಮಾಡ್ಲಿಕ್ಕೇನು ಸಮಸ್ಯೆ ಇಲ್ಲ ಅಲ್ವಾ? ಸಮಸ್ಯೆ ಇಲ್ಲ. ಹೌದು, ದೊಡ್ಡ ಮಟ್ಟದ ದುಡ್ಡು ಮಾಡ್ಲಿಕ್ಕೆ ಆಗದಿದ್ರು ಆಯಾ ವರ್ಷದ್ದು ಜೀವನ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಆದರೂ ದುಡ್ಡನ್ನು ಉಳಿಸಬಹುದು ಅಲ್ವಾ? ಮಾಡಬಹುದು. ನಿಮ್ಮ ಸಹೋದರಿ ಏನ್ ಓದ್ತಾರೆ? ಅದು ನಮ್ಮ ಸಹೋದರಿ 8ನೇ ಕ್ಲಾಸ್. ಅವರು ಕೆಲಸ ಮಾಡ್ತಾರೆ ಅಲ್ವಾ? ಮಾಡ್ತಾರೆ. ಹೌದು, ಹಳ್ಳಿ ವಾತಾವರಣದಲ್ಲಿ ತುಂಬಾ ಮಕ್ಕಳು ಸುಮ್ಮನೆ ಇರೋದಿಲ್ಲ, ಆಮೇಲೆ ತಂದೆ ತಾಯಿಗಳು ಸುಮ್ಮನೆ ಬಿಡೋದಿಲ್ಲ. ಹೌದು ಸರ್. ಆಡುಗಳಿದೆ, ಕೋಳಿ. ಎಷ್ಟಿದಾವೆ? ಎಷ್ಟು ಆಡುಗಳಿದಾವೆ? ಆಡುಗಳು ಒಂದು ಮರಿ ಅಲ್ಲ, 3 ಮರಿ ಸರ್. ಓಹೋ. ಹಸುಗಳು? ಹಸುಗಳು ಒಂದು ಹಸು ಮತ್ತೊಂದು ಕರು ಸರ್. ಆಮೇಲೆ ಆಮೇಲೆ ಅಲ್ಲ, ಹಸುಗಳು ಆಡುಗಳು ಮತ್ತಿನ್ನು ಮೊಲ ಹಂದಿ? ಮೊಲ ಇಲ್ಲ ಸರ್, ಹಂದಿ ಇಲ್ಲ ಸರ್. ಹಂದಿ ಸಾಕಲ್ಲ. ಸಾಕಿಲ್ಲ. ಆಡುಗಳಿಂದಲೂ ದುಡ್ಡು ಸಿಗುತ್ತೆ ವರ್ಷದಲ್ಲಿ ಅಲ್ವಾ? ಸಿಗುತ್ತೆ ಸರ್. ಎಷ್ಟು ವರ್ಷದಿಂದ ಆಡುಗಳನ್ನ ಸಾಕ್ತಿದ್ದೀರಿ? ನಾವು ಒಂದು 3-4 ವರ್ಷದಿಂದ ಸಾಕ್ತಿದ್ದೀವಿ ಸರ್. ಹೌದಾ? ಪರವಾಗಿಲ್ಲ, ಚೆನ್ನಾಗಿ ಬರುತ್ತಾ ಆ ಮಳೆಗೆ? ಬರುತ್ತೆ ಸರ್, ಆದ್ರೆ ಕಷ್ಟ ಆಗ್ತದೆ ಮಳೆಗಾಲ ಅಲ್ಲ. ಮತ್ತೇನ್ ಮಾಡ್ತೀರಿ? ಆಗ ಹುಲ್ಲು ತಂದು ಹಾಕಬೇಕು, ಆಗ ಕಷ್ಟ ಆಗ್ತದೆ. ಹುಲ್ಲು ಅಲ್ದಲ್ಲೇ ಆ ಶೀತಕ್ಕೆ ಹೇಗೆ ರಕ್ಷಣೆ ಕೊಡ್ತೀರಿ? ಅದಕ್ಕೆ ಈಗ ಬೆಂಕಿ ಹಾಕಿ ಬಿಟ್ಟು ಅದು ಅದ್ರ ಸುತ್ತಲ್ಲ ನಿಂತು ಕಲ್ತೇವೆ, ಹಾಗೆ ರಕ್ಷಣೆ ಪಡ್ಕೊಳ್ತೇವೆ ಸರ್, ಜ್ವರ ಎಲ್ಲ ಬರದಾಗೆ. ಹೋದರೆ ಶೀತ ಆಗುತ್ತೆ ಸರ್. ಮಳೆ ನೆನಿದರೆ ವರ್ಷ ಬೆಳೆದವನ್ನೆಲ್ಲ ಮಾರಾಟ ಮಾಡ್ಕೊಂತ ಮರಿಗಳನ್ನ ಬೆಳೆಸ್ತಾ ಇರ್ತೀರಿ ಅಲ್ವಾ? ಹೌದು ಸರ್. ಹೋದ ವರ್ಷ ಎಷ್ಟು ಮಾರಾಟ ಮಾಡಿದ್ರಿ ಆಡುಗಳನ್ನ? ಆಡುಗಳನ್ನ 1-2 ಮಾರಾಟ ಮಾಡಿದೀವಿ ಸರ್. ಏನ್ ಬೆಲೆ ಸಿಕ್ತು? ಅದು ಒಂದು 10-15 ಸಾವಿರ ಸಿಕ್ಕಿದೆ ಅಲ್ವಾ? ಎರಡರಿಂದ ಸೇರಿದ್ರೆ 20-30 ಸಾವಿರ ರೂಪಾಯಿ ಸಿಗುತ್ತೆ ಅಲ್ವಾ? ಸಿಗುತ್ತೆ ಸರ್. ಹೌದು ಹೌದು. ಈ ಕಡೆ ಏಲಕ್ಕಿಯಿಂದ ಏನಿಲ್ಲ ಅಂದ್ರು ಒಂದು 15-20 ಸಾವಿರ ರೂಪಾಯಿ ತನಕ ದುಡ್ಡು ಸಿಗುತ್ತೆ ಅಲ್ವಾ? ಹೌದು ಸರ್. ಹೌದು, ಮತ್ತೆ ಜೇನು ಕಾಫಿ ಬೇರೆ ಬೇರೆದು ಎಲ್ಲದೂ ನೋಡ್ಕೊಂಡ್ರೆ 1-1.5 ಲಕ್ಷ ತನಕ ದುಡ್ಡು ಆಗ್ತದೆ. ಖರ್ಚು ವೆಚ್ಚ ಆಗಿ ಇನ್ನು ಕೈಗೆ ಉಳಿತತೆ, ತೊಂದ್ರೆ ಇಲ್ಲ ಒಂದು ನಿಯಮಿತವಾಗಿ ಖರ್ಚುಗಳು ಮಾಡ್ಕೊಂತ ಹೋದ್ರೆ ಅಲ್ವಾ? ಹೌದು ಸರ್. ಹೌದು, ಕಷ್ಟ ಕಷ್ಟ ಅಂತ ಅನ್ಕೊಂಡು ಸುಮ್ಮನೆ ಇರಬಾರ್ದು, ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ಅನುಕೂಲವೇ ಅಲ್ವಾ? ಹೌದು. ಹೌದು ಹೌದು. ದುಡಿಮೆಯೇ ದೇವರು ಅಂತ ಹೇಳೋದಿದೆ ಅಲ್ವಾ? ಹೌದು. ಕೆಲಸ ಮಾಡ್ಕೊಂತ ಜೀವನ ಮಾಡಿದ್ರೆ ದುಡ್ಡು ಸಂಪಾದನೆ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಜೇನು ತುಪ್ಪ ನಿಮ್ ಕಡೆಗೆಲ್ಲ ಯಾವಾಗ ಶುರುವಾಗುತ್ತೆ? ನಮ್ಮದು ಫಸ್ಟ್ ಆದ್ರೆ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು, ಈಗ ಮಳೆಗಾಲದಿಂದಾಗಿ ಮಳೆ ಹೆಚ್ಚಾಗಿ ಈಗ ಫೆಬ್ರವರಿ ಮಾರ್ಚ್ ಆಗ್ತದೆ ಸರ್ ಫಸ್ಟ್ ಫಸಲ್ ತೆಗಿಯಕ್ಕೆ. ಹೌದಾ? ಮಳೆ ಹೆಚ್ಚೆಚ್ಚು ಬಂದಷ್ಟು ಅಥವಾ ಮಳೆ ಮುಂದೂಡಿದಷ್ಟು ತುಪ್ಪ ಸಿಗೋದು ಕಡಿಮೆ ಆಗುತ್ತೆ. ಹೌದು ಸರ್. ಈಗ ಅತಿ ಮಳೆಯಲ್ಲಿ ಹೇಗೆ ಕಾಪಾಡ್ತೀರಿ ಜೇನು ನೊಣಗಳ ಸಂತತಿಯನ್ನ, ಜೇನು ಪೆಟ್ಟಿಗೆಲ್ಲಿರುವ ಜೇನು ನೊಣಗಳನ್ನ? ಅಂದ್ರೆ ಅದಕ್ಕೆ ನೀರು ಬೀಳದಾಗೆ ಪ್ಲಾಸ್ಟಿಕ್ ನೆಲ ಕಟ್ಟಿಬಿಟ್ಟು ಹಾಗೆ ಪೆಟ್ಟಿಗೆ ನೆನೆಯದಾಗೆ ಮಾಡ್ತೀವಿ ಸರ್. ಮತ್ತೆ ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಎಲ್ಲ ಅದರದ್ದು ಅಡಿಮಣೆ ಅಂತ ಇರ್ತಾರಲ್ಲ ಸರ್, ಅದರೆಲ್ಲ ಕ್ಲೀನ್ ಮಾಡ್ಕೊಂಡು ಮೇಣ ಚಿಟ್ಟೆ ಬರೋದಾಗಲ್ಲ ನೋಡ್ಕೊಳ್ತೀವಿ ಸರ್. ಮತ್ತೆ ಸಕ್ಕರೆ ಪಾಕ ಅದು ಇದಂತ ಕೊಡಲ್ವಾ? ಸಕ್ಕರೆ ಪಾಕ ಕೊಡೋದಿಲ್ಲ ಸರ್. ಓ ಕೊಡೋದಿಲ್ಲ? ಇಲ್ಲ ಸರ್. ಓ ಅಂದ್ರೆ ಲಾಸ್ಟ್ ಫಸಲು ತೆಗೆದ ಕಾರಣ ಅವರಿಗೆ ಅದರಲ್ಲಿ ಜೀವನ ಮಾಡ್ಕೊಳ್ತೇವೆ ಸರ್. ಓ ಅದರಲ್ಲೇ ಉಳಿಸಿರ್ತೀರಿ. ನಮಗಾಗಬೇಕು ಅವ್ರಿಗೆ ಆಗ್ಬೇಕಲ್ಲ ಸರ್. ಅದೇ ಒಳ್ಳೆ ಮಾತು. ಅಂದ್ರೆ ಒಂದೊಂದ್ ಪೆಟ್ಟಿಗೆಯಿಂದ ಒಂದ್ ಸಾರಿ ಎರಡ್ ಸಾರಿ ತಗೊಳ್ತೀರಾ, ಒಂದೇ ಸಾರಿ ತೆಗೆದ್ಬಿಟ್ಟು ಬಿಟ್ಬಿಡ್ತೀರಾ? ಒಂದೊಂದ್ ಪೆಟ್ಟಿಗೆಯಿಂದ ಮೂರ್ನಾಲ್ಕ ಸಾರಿ ಐದ್ ಸಾರಿ ಎಲ್ಲ ತೆಗೆದುಂಟು ಸರ್, ಅಂದ್ರೆ ಬಿಸಿಲಿದ್ದಾಗೆ ಸರ್. ಓ ಹಾಗೆ ಹಾಗೆ. ಬಿಸಿಲು ಚೆನ್ನಾಗಿ ಬಂದಷ್ಟು ನೊಣ ಚುರುಕಾಗಿ ತುಪ್ಪವನ್ನ ಹೆಚ್ಚೆಚ್ಚು ಸಂಗ್ರಹಿಸ್ತವೆ, ಅನುಕೂಲ. ಹೌದು ಸರ್. ಕೊನೆಗೆ ತುಪ್ಪ ಬಿಡೋದಂತಂದ್ರೆ ಯಾವ ಸಮಯ, ಅಂದ್ರೆ ಮಳೆ ಶುರುವಾದ್ಮೇಲೆ ಬಿಡ್ತೀರಾ ಹೇಗೆ? ಮಳೆ ಶುರುವಾಗಕ್ಕಿಂತ ಮುಂಚೆ ಬಿಡ್ತೀವಿ ಸರ್, ದೊಡ್ಡ ಮಳೆ ಸ್ಟಾರ್ಟ್ ಆಗಕ್ಕಿಂತ ಅಂದ್ರೆ ಏಪ್ರಿಲ್ ಮೇ ಆರಗಲ್ಲ ತೆಗಿತಾರೆ. ಅಂದ್ರೆ ಮಳೆ ಶುರುವಾಗೋದಕ್ಕಿಂತ ಮುಂಚಿತವಾಗಿ ತುಪ್ಪ ಬಿಡೋದ್ರಿಂದ ಮಳೆ ಮುಗಿಯೋ ತನಕ ತುಪ್ಪದಲ್ಲೇ ಜೀವನ ಮಾಡ್ತೇವೆ, ಮತ್ತೆ ಬಿಡುವಿದ್ದಾಗೆಲ್ಲ ಹೋಗಿ ಬರ್ತೇವೆ ಹೊರಗಡೆ ಅಲ್ವಾ? ಹೋಗಿ ಬರ್ತೇವೆ ಸರ್. ವಾರಕ್ಕೆ 15 ದಿನಕ್ಕೊಂದ್ಸಾರಿ ಕೆಳಗಡೆ ಮನೆಯನ್ನ ಶುಚಿ ಮಾಡ್ಕೊಳ್ತೀರಾ? ಹೌದು ಸರ್. ಒಟ್ಟು ಜೇನು ಮೇಣ ತಿನ್ನುವ ಚಿಟ್ಟೆ ಬರದಂಗೆ ನೋಡ್ಕೊಳ್ತೀರಿ. ಇನ್ನೇನ್ ಸಮಸ್ಯೆ ಬರುತ್ತೆ ನಿಮಗೆ ಅಲ್ಲಿ? ಕೆಲವೊಬ್ರು ಕಣಜದ್ದು ಹೇಳ್ತಾರೆ, ಇನ್ನು ಬೇರೆ ಬೇರೆ ಹಾವುಗಳ ಬಗ್ಗೆ ಹೇಳೋದಿದೆ, ನಿಮ್ಮಲ್ಲಿ ಆತರ ಸಮಸ್ಯೆ ಇಲ್ವಾ? ಹಾವುಗಳದ್ದು ದೊಡ್ಡ ಸಮಸ್ಯೆ ಏನಿಲ್ಲ ಸರ್. ಕಣಜದ್ದು ಹಲ್ಲಿದು ಜೇಡದ್ದು ಸಮಸ್ಯೆ ಇದೆ ಸರ್, ಅದು ಒಂದು ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಪ್ರಾಣಿಗೆ ಹಾಕಿಟ್ರೆ ಅವರಿಗೆ ಒಳಗಡೆಯಿಂದ ನೊಣಗಳ ಹಿಡಿಯಕ್ಕೆ ಕಷ್ಟ ಆಗುತ್ತೆ ಸರ್. ಕೆಲವೊಂದ್ಸರಿ ಒಳಗಡೆ ಹೋಗ್ಬಿಡುತ್ತೇನೆ ಅಲ್ವಾ? ಹೋಗ್ಬಿಡ್ತಾರೆ ಸರ್. ಹೋದಾಗ ಅಲ್ಲಿ ಸಾಕಷ್ಟು ನೊಣಗಳಿದ್ವು ಅಂತಂದ್ರೆ ಈ ಕಣಜವನ್ನೇ ಸಾಯಿಸೋದಿದೆ. ಹೋದಾಗ ಕೆಲವು ನೊಣಗಳೇ ಅದರ ಕಚ್ಚಿಕೊಂಡು ಬಿಡ್ತದೆ, ಅಂದ್ರೆ ನೊಣಗಳಿಗೆ ಜಾಸ್ತಿ ಸಾಯ್ತವೆ ಸರ್ ಆಗ. ಹೌದು. ಜೇನು ಸಾಕಾಣಿಕೆ ತುಂಬಾ ವರ್ಷಗಳಿಂದ ನಡೀತಾ ಇದೆ ನಿಮ್ಮ ತೋಟದಲ್ಲಿ, ನಿಮ್ಮ ಜಾಗದಲ್ಲಿ? ಹೌದು ಸರ್, ನಮ್ಮ ಅಪ್ಪ ಚಿಕ್ಕವನ್ನೇ ಮಾಡ್ತಿದ್ದಾರೆ ಸರ್, ಸುಮಾರು 30-40 ವರ್ಷ ಆಗಿರ್ಬೋದು ಸರ್. ನೋಡಿ, ಪೆಟ್ಟಿಗೆ ಮಾಡೋದನ್ನು ಕಲ್ತಿರೋದ್ರಿಂದ ಮತ್ತೆ ಜೇನು ಸಾಕಾಣಿಕೆಯಲ್ಲಿ ಅನುಭವ ಇರೋದ್ರಿಂದ ಪ್ರಯೋಜನ. ಹೌದು ಸರ್. ಯಾವಾಗ್ಲೂ 10-20 ಪೆಟ್ಟಿಗೆಗಳನ್ನ ಇಟ್ಕೊಂಡಿರ್ತೀರಿ, ಅದನ್ನ ಸರಿಯಾಗಿ ನೋಡ್ಕೊಳ್ತೀರಿ, ಹಾಗಾಗಿ ವರ್ಷದಲ್ಲಿ 50-60-70 ಕೆಜಿ ಅಷ್ಟು ಜೇನುತುಪ್ಪ ಸಿಗುತ್ತೆ. ಯಾವುದೇ ಸಮಸ್ಯೆ ಇಲ್ಲ ಸರ್. ಮಾರಾಟದ್ದು ತೊಂದ್ರೆ ಇಲ್ಲ. ಹೌದು ಸರ್. ಮತ್ತೆ ಮನೆ ಬಳಕೆಗೂ ಸಾಕಷ್ಟು ಸಿಗುತ್ತೆ. ಹೌದು ಸರ್. ಈ ವಯಸ್ಸಿನಲ್ಲೇ ಇದೊಂದು ಒಳ್ಳೆ ಅನುಭವ ನಿಮಗೆ, ಜೇನು ಸಾಕಾಣಿಕೆ, ಏಲಕ್ಕಿದು, ಕಾಫಿದು, ಮತ್ತಿನ್ನು ಬೇರೆ ಬೇರೆ ಬೆಳೆಗಳ ಸಂಗತಿ. ಬಾಳೆ ಅಥವಾ ಕಿತ್ತಳೆ, ನಿಂಬೆ ಈ ತರದ ಬೆಳೆಗಳನ್ನು ಅಲ್ಲೆಲ್ಲ ಹಾಕೊಂಡಿದ್ದೀರಾ? ಇಲ್ಲ ಸರ್, ಕಿತ್ತಳೆ ನಮಗೆ ತಿನ್ನುವಾಗ ಅಷ್ಟೇ ಇರೋದು ಸರ್. ಬಾಳೆನೂ ಹಾಗೇನೆ ಸರ್, ದೊಡ್ಡ ಬೆಳೆ ಆಗಿಲ್ಲ ಸರ್. ಓಹೋ. ಬಾಳೆನೂ ಮನೆ ಬಳಕೆಗೆ ಆಗುವಷ್ಟು ಆದ್ರೂ ಸಿಗುತ್ತಾ? ಮನೆ ಬಳಕೆಗಿದೆ ಸರ್. ಹಾಗೆ ಎಂತೆಂತ ಬಾಳೆ ಹಾಕೊಂಡಿದ್ದೀರಿ? ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, ಚಂದ್ರ ಬಾಳೆ, ಕದೋಳಿ, ಅದೆಲ್ಲ ಇದೆ ಸರ್. ಓ, ಅಲ್ಲೆಲ್ಲ ಹಾಕೊಂಡಿದ್ದೀರಿ. ಆದ್ರೆ ಮಾರಾಟಕ್ಕೆ ಆಗುವಷ್ಟು ಬೆಳ್ಕೊಳ್ಳಿಕ್ ಹೋಗಿಲ್ವಾ ಅಥವಾ ಬೆಳೆಯಕ್ ಆಗಲ್ವಾ? ಹೋಗುವಷ್ಟು ಬೆಳೆಯಕ್ ಹೋಗಿಲ್ಲ ಸರ್. ಆದ್ರೂ ಬರುತ್ತೆ ಅಲ್ವಾ? ಬರುತ್ತೆ ಸರ್. ಹೌದು. ಮನೆ ಬಳಕೆಗೆ 4-6 ಜಾತಿ ಬಾಳೆಯನ್ನ ನೀವು ಬೆಳ್ಕೊಂಡಿರುವಾಗ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡ್ರೆ ಮುಂದೆ ಮಾರಾಟಕ್ಕೂ ಅನುಕೂಲ ಆದೀತು. ಹೌದು ಸರ್. ಈಗ ಚಿಕ್ಕವರಿದ್ದಾಗಲಿಂದ ನೀವು ಕೃಷಿಯಲ್ಲಿ ತೊಡಸ್ಕೊಂಡಿದ್ರಿ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರಿ, ಒಳ್ಳೆ ಅಂಕಗಳನ್ನು ಗಳಿಸ್ಕೊಂಡಿದ್ರಿ, ಹೇಗೆ ಸಮಯವನ್ನ ಹೊಂದಿಸಿಕೊಳ್ತೀರಿ? ಎಷ್ಟೋ ಕಡೆಗೆ ಹೇಳ್ತಾರೆ ತಂದೆ ತಾಯಿಗಳು, ಹಳ್ಳಿಯಲ್ಲಿದ್ರೆ ಮಕ್ಕಳು ಸರಿಯಾಗಿ ಓದಕ್ಕಾಗಲ್ಲ, ಬರೀ ಇದೇ ಕೆಲಸ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಪೇಟೆ ಸೇರಿಸೋದಿದೆ, ಏನಂತೀರಿ? 6-7 ಗಂಟೆ ಕೆಲಸ ಮಾಡಿ ನೈಟ್ ಟೈಮ್ ಇರುವಾಗ ಓದುದು ಸರ್. ಓಹಾ. ಕಷ್ಟ ಇದ್ದಾಗ ಸುಖದ ಬಗ್ಗೆ ಯೋಚನೆ ಬರೋದಿಲ್ಲ. ಈ ಕಷ್ಟಗಳಿಂದ ಹೇಗೆ ಪಾರಾಗಬೇಕು, ನಾವು ಹೇಗೆ ಮೇಲ್ ಬರಬೇಕನ್ನೋ ಒಂದು ಆಲೋಚನೆಯಿಂದ ಬಹಳ ಪ್ರಮುಖವಾಗಿ ನಮ್ಮ ಜೀವನವನ್ನ ಮೇಲೆತ್ತುವ ಕೆಲಸಗಳನ್ನು ಮಾಡ್ತಾ ಹೋಗೋದು, ಈ ಕಡೆ ವಿದ್ಯಾಭ್ಯಾಸದ ಕಾರ್ಯದಲ್ಲೂ ತೊಡಸ್ಕೊಳ್ಳೋದು. ಹೌದು. ರಕ್ಷಿತ್, ರೇಡಿಯೋವನ್ನು ಕೇಳ್ತೀರಿ ಮತ್ತೆ ಟಿವಿನ ಇಟ್ಕೊಂಡಿದ್ರೆ ಮನೆಯಲ್ಲಿ? ರೇಡಿಯೋ ಎಲ್ಲ ಕೇಳ್ತೀವಿ ಸರ್. ಟಿವಿನೂ ಇದೆ ಸರ್. ಟಿವಿನ ಯಾವಾಗ ನೋಡ್ಬೇಕು, ರೇಡಿಯೋವನ್ನು ಯಾವಾಗ ಕೇಳ್ಬೇಕನ್ನೋ ಒಂದು? 6:30-7 ಗಂಟೆಯಿಂದೆಲ್ಲ 8-9 ಗಂಟೆವರೆಗೆಲ್ಲ ಹಾಕೊಂಡಿರ್ತಾರೆ ಸರ್. ಟಿವಿ ಮತ್ತೆ ಸರ್ 9 ಗಂಟೆ ಮೇಲೆ ಸ್ವಲ್ಪ ನ್ಯೂಸ್ ಎಲ್ಲ ನೋಡ್ತಾರೆ. ಮನೆಯವರೆಲ್ಲರೂ ರೇಡಿಯೋ ಕೇಳ್ತೀರಾ? ಕೇಳ್ತಾರೆ ಸರ್. ಮತ್ತೆ ಬೆಳಿಗ್ಗೆ 5 ಗಂಟೆಯಿಂದ ಹಾಕ್ತಾರೆ ರೇಡಿಯೋ. ರಕ್ಷಿತ್, ಚಟುವಟಿಕೆಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ರಿ, ಚೆನ್ನಾಗಿ ಮಾತಾಡ್ತಾ ಇದ್ರಿ. ಏಲಕ್ಕಿನ ಹೇಗೆ ಮಾರಾಟ ಮಾಡ್ತೀರಿ ರಕ್ಷಿತ್? ಇಲ್ಲೇ ಭಾಗಮಂಡಲ ಸೇಲ್ ಮಾಡೋದು ಸರ್. ಹೌದಾ? ವ್ಯಾಪಾರಿಗಳಿಗೆ ಕೊಡ್ತೀರಾ? ವ್ಯಾಪಾರಿಗಳಿಗೆ ಕೊಡೋದು. ಮತ್ತೆ ಕೆಲವೊಬ್ರು ಅಲ್ಲಿ ದೇವಸ್ಥಾನಕ್ಕೆ ಬರೋರು ಅವ್ರು ಇವ್ರ ಅಂತ ಅನ್ಕೊಂಡು ಅಲ್ಲೇನಾದ್ರೂ ಇಟ್ಟು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಆತರ ಇಲ್ಲ ಸರ್. ಹೋದ ವರ್ಷ ಆಚೆ ವರ್ಷ ಎಲ್ಲ ಏನ್ ಬೆಲೆ ಸಿಕ್ತು ನಿಮಗೆ ಏಲಕ್ಕಿ? ಕಳೆದ ವರ್ಷ ಕಡಿಮೆ ರೇಟ್ ಇದೆಯಲ್ಲ ಸರ್. 1,000 ರೂಪಾಯಿ. ಆಚೆ ವರ್ಷ ರೇಟ್ ಇತ್ತು, 3,500 ಹೋಗಿತ್ತಲ್ಲ ಸರ್. ಓಹೋ. 3,500 ರೂಪಾಯಿನೂ ಎಲ್ಲದಕ್ಕೂ ಮಾರಾಟ ಆಯ್ತಾ? ಮಾರಾಟ ಅಂದ್ರೆ ನಂಗೆ ಗೊತ್ತಿಲ್ಲ ಸರ್, ಅಪ್ಪನೇ ಎಲ್ಲ ಮಾಡಿ. ಮಾರಾಟ ಮಾಡಿ ದುಡ್ಡನ್ನ ಪಡೆದುಕೊಂಡು ಏನೇನು ಖರ್ಚಿಗೆ ಬೇಕೋ ಅದನ್ನ ಬಳಸ್ಕೊಳ್ತಾರೆ ಅಲ್ವಾ? ಹೌದು. ಏಲಕ್ಕಿ ಬಿಡಿಸೋದು, ಏಲಕ್ಕಿ ಒಣಗಿಸೋದು, ಏಲಕ್ಕಿ ಸರಿಯಾಗಿ ಇಟ್ಕೊಳ್ಳೋದು ಎಲ್ಲದೂ ನೀವೇ ಮಾಡ್ಕೊಳ್ತೀರಿ? ಮಾಡ್ತೀನಿ ಸರ್. ಈಗ ಭಾನುವಾರ ರಜೆ ಎಲ್ಲ ಇದ್ದಾರೆ, ಏಲಕ್ಕಿ ಕೊಯ್ಯಕ್ಕೆಲ್ಲ ಹೋಗ್ತೀನಿ ಸರ್. ಅತಿ ಮಳೆ ಇರೋದ್ರಿಂದ ಏಲಕ್ಕಿನ ಹೇಗೆ ಒಣಗಿಸ್ತೀರಿ ನೀವೆಲ್ಲ? ನಾವು ಮನೇಲಿ ಗೂಡ್ ಸಣ್ಣದಾಗಿ ಮಾಡಿ ಒಣಗಿಸ್ತೀವಿ. ಓಹೋ, ಬೆಂಕಿ ಗೂಡನ್ನ ನೀವು ಮಾಡಿಕೊಂಡು ಅದಕ್ಕೆ ತಟ್ಟಿಗಳೆಲ್ಲ ಮಾಡ್ಕೊಂಡಿದ್ರಾ? ಇಲ್ಲ ಸರ್, ನಾವು ಸಣ್ಣದಾಗಿ ಒಂದು ಮನೆ ತರ ಮಾಡ್ಕೊಂಡು ಅದರಲ್ಲಿ ಒಣಗಿಸ್ತೀವಿ ಸರ್. ಓಹೋ, ಅಂದ್ರೆ ಕೆಳಗಡೆ ಬೆಂಕಿ ಹಾಕ್ತೀರಿ, ಮೇಲೆ ಕಟ್ಟೆ ತರ ಇರುತ್ತೆ. ನಾವು ಕೆಳಗಡೆ ಸ್ಟವ್ ಇಸಿ ಬಿಟ್ಟು ಅದರಲ್ಲೇ ಇದು ಮಾಡುದು ಸರ್. ಹೌದಾ? ಅಲ್ಲ, ಒಣಗಿಸ್ಲಿಕ್ಕೆ ಏನು ಬಳಕೆ ಮಾಡ್ಕೊಳ್ತೀರಿ? ಅದೇ ಸರ್, ಗ್ಯಾಸ್ ಸ್ಟವ್ ಬಿಸಿಗೆ ಅದು ಒಣಗುತ್ತದೆ ಸರ್. ಓಹೋ, ಅಂದ್ರೆ ಒಣಗಿಸ್ಲಿಕ್ಕೆ ಏಲಕ್ಕಿ ಹಾಕ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಳ್ತೀರಿ ಒಣಗುವಾಗ? ಮೆಸ್ ಬರ್ತದಲ್ಲ ಸರ್. ಓ, ಹಾಗೆ ಹಾಗೆ. ಅದರ ಮೇಲೆ ಹಾಕೋದು ಸರ್. ಬೆಂಕಿ ಗೂಡು ಅಥವಾ ಬೆಂಕಿ ಒಲೆಯನ್ನ ನೀವು ಇಟ್ಕೊಂಡು ಒಣಗಿಸೋದಿಲ್ವಾ? ಆ ತರದಿಲ್ಲ ಸರ್. ಗ್ಯಾಸ್ ಸಿಲಿಂಡರ್ ಗಳನ್ನ ಉಪಯೋಗಿಸಿಕೊಂಡು ಒಣಗಿಸ್ತದಿರಿ? ಗ್ಯಾಸ್ ಸಿಲಿಂಡರ್ ಮತ್ತೆ ಕರೆಂಟ್ ಸ್ಟವ್ ಅದೆಲ್ಲ ಬಳಸಿಕೊಂಡು ಒಣಗಿಸ್ತದೆ. ಓಹೋ, ಕೆಲವೊಂದ್ ಕಡೆಗೆ ಸೌದೆ ಒಲೆ ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ರೆ ಆ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದೇ. ಯಾಕಂದ್ರೆ ನಿಮ್ಮಲ್ಲಿ ಸೌದೆ ಚೆನ್ನಾಗಿ ಸಿಗುತ್ತಲ್ವಾ? ಕಾಫಿ ಎಲ್ಲ ಒಣಗ್ಸಕ್ಕೆ ಸಮಸ್ಯೆ ಆಗಲ್ಲಲ್ವಾ? ಮಳೆ ಕಡಿಮೆ ಆಗಿರುತ್ತೆ, ಒಣಗ್ಸದಂತ ಸಮಸ್ಯೆ ಆಗುದಿಲ್ಲ, ತೊಂದರೆ ಆಗುದಿಲ್ಲ. ರಕ್ಷಿತ್ ಅವರೇ, ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ, ಮತ್ತೆ ಲವಲವಿಕೆಯಿಂದ ನೀವು ವಿಚಾರಗಳನ್ನ ಹಂಚಿಕೊಂಡ್ರಿ, ಚೆನ್ನಾಗಿ ಓದ್ತದಿರಿ, ಶುಭವಾಗ್ಲಿ. ಕೃಷಿಯಲ್ಲಿ ಈ ರೀತಿ ಆಸಕ್ತಿ ನಮ್ಮ ಯುವಕರಲ್ಲಿ ಇದ್ರೆ ಮನೆತನಕ್ಕೂ ಒಳ್ಳೇದು, ನಿಮಗೂ ಅನುಕೂಲಕ್ಕೆ ಬರುತ್ತೆ. ಹೌದು, ಶುಭವಾಗ್ಲಿ ರಕ್ಷಿತ್. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೆಲಸ ಮಾಡಿ ಮತ್ತಷ್ಟು ಏಳಿಗೆ ಆಗಿ. ಓಕೆ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ತಲಕಾವೇರಿಯ ಹೊಸೂರು ರಕ್ಷಿತ್ ಯುವಕ ಕೃಷಿಯಲ್ಲಿ ಹೇಗೆ ತೊಡಸ್ಕೊಂಡಿದ್ದೀನಿ, ಏನೇನು ಕೆಲಸ ಮಾಡ್ತಿದ್ದೀನಿ, ಹಾಗೆ ಅವರ ಬದುಕು ಹೇಗಿದೆ, ಕುಟುಂಬ ಹೇಗಿದೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದರು. ಪ್ರತಿಯೊಂದು ಕುಟುಂಬದಲ್ಲೂ ಮಕ್ಕಳಿದ್ದಾರೆ, ಅವ್ರನ್ನ ಹಾಗೆ ಕೂಡಿಸ್ಬೇಡಿ, ಅವರಿಗೆ ಆಸಕ್ತಿ ಇರುವ ಕೆಲಸಗಳನ್ನು ಕೊಡಿ. ಹಾಗೆ ಅವರು ಏನೇನು ಆಸಕ್ತಿಯಿಂದ ಕೆಲಸಗಳನ್ನು ಮಾಡ್ತಾರೋ ಅದಕ್ಕೆ ಉತ್ತೇಜನ ಕೊಡಿ, ಅದು ಅವರ ಬದುಕಿಗೆ ಮಾರ್ಗದರ್ಶನವಾಗ್ತದೆ, ಬಾಳಿಗೆ ಒಳ್ಳೆಯ ದಾರಿ ಸಿಕ್ಕಂತಾಗತ್ತೆ. ಕೆಲಸ ಮಾಡ್ತಾ ಮಾಡ್ತಾ ನಾವು ಕಲಿತಾ ಬೆಳೀತಾ ಹೋದರೆ ಅದು ಮನೆತನಕ್ಕೂ ಹಿರಿಮೆಯೇ. ರಕ್ಷಿತ್ ಅವರ ಸಂಖ್ಯೆ ಹೀಗಿದೆ: 63 6311 50 9 63 6311 50 9. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕ್ಯಾ ಕರ ರಾ ಇದರ್ ಇದರ್ ಇದರ್ ಹಮ್ ಬೋಲ್ ರಾ ಹೈ ತೇರೆ ಬೀಜೂ ಕಾ ಪುತಲಾ ಬೋಲ್ ರಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಏ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭಿ ಡಾಲೇ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಜೈವಿಕ್ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕಾವೇರಿಯ ತೀರ್ಥೋದ್ಭವದ ಸಂದರ್ಭದಲ್ಲಿ ಮಾಹಿತಿ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿರುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕುಗಳು, ಲೇಖನ, ಸವಿರುಚಿ, ನೀವು ಭೇಟಿ ನೀಡಿದ ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಶೇಷತೆ, ಅನುಭವಗಳನ್ನು ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಈ ತಿಂಗಳ 23ರೊಳಗೆ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571201. ಹಲೋ ಪುಟಾಣಿಗಳೇ, ಗಮನಿಸಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-272-2000-006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಚಿನ್ನರ ಲೋಕ. ಕೇಳುಗರೆ, ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ಸರಣಿ ಕಾರ್ಯಕ್ರಮ ಪಂಪನ ಪೆಂಪು. ಪ್ರತಿ ಭಾನುವಾರ ಬೆಳಗ್ಗೆ 7:15 ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪಂಪ ಭಾರತದ ಉತ್ಕೃಷ್ಟ ಪಾತ್ರಗಳ ಅನಾವರಣವನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳಿ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಪಂಪನ ಪೆಂಪು. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಅಯ್ಯೋಯ್ಯೋ, ಪರಕೆ ಹಿಡ್ಕೊಂಡು ಗುಡಿಸ್ತಾ ಇದೆಯೇನೋ ಗಂಡ್ಮಗ ಆಗಿ. ಛೇ, ಅಲ್ಲ ಅಣ್ಣ, ಕಸ ಗುಡಿಸ್ಬಾರ್ದ, ನೆಲನು ಒರೆಸ್ಬಾರ್ದ, ಪಾತ್ರೆನು ತೊಳಿಬಾರ್ದ, ಎಲ್ಲ ನಾನೇ ಮಾಡ್ಬೇಕಾ? ಒಂದೇ ಬದುಕಿನ ಇನ್ನೊಂದು ಹೋಳಾಗಿರುವ ಹೆಣ್ಣನ್ನು ಕೀಳಾಗಿ ಕಾಣದಿರಿ. ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ ಎಂಬ ತರತಮ ಭಾವವನ್ನು ಎಳೆಯ ಮನಸ್ಸುಗಳಲ್ಲಿ ಬಿತ್ತದಿರಿ. ಲಿಂಗ ವ್ಯತ್ಯಾಸ ಪ್ರಕೃತಿ, ತಾರತಮ್ಯ ವಿಕೃತಿ, ಸಮಾನತೆ ಸಂಸ್ಕೃತಿ. ಕೇಳುಗರೆ, ಇಂದು ರಾತ್ರಿ 9:00 ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ ರೂಪಕ ಜನೋತ್ಸವವಿದು ಮಡಿಕೇರಿ ದಸರಾ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಯೂಟ್ಯೂಬ್ ಚಾನೆಲ್ AIR ಮಡಿಕೇರಿಯಲ್ಲೂ ಆಲಿಸಬಹುದು. ಇಂದು ರಾತ್ರಿ 9:30 ಯಕ್ಷಗಾನ ತಾಳಮಾತಳೆ, ಪ್ರಸಂಗ ಶುಂಭ ನಿಶುಂಭವದೆ, ನಡೆಸಿಕೊಡುತ್ತಾರೆ ಸೂರ್ಯನಾರಾಯಣ ಪದಕಣ್ಣಾಯ ಬಾಯಾರು. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಕಡಗದಾಳು ಗ್ರಾಮದ ನೀರುಕೊಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಬಳಿ ಇರುವ ಮಾಜಿ ಸೈನಿಕ ಬಿಬಿ ಈರಪ್ಪ ಅವರು ಇಂದು ನಿಧನರಾದರು. 75 ವರ್ಷ ಪ್ರಾಯದ ಬಿಬಿ ಈರಪ್ಪ ಅವರ ಅಂತ್ಯಕ್ರಿಯೆ ನಾಳೆ 11:00 ಇಬ್ಬನಿ ಒಳಮಾಡಿ ಗ್ರಾಮದ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಕೆದಮುಳ್ಳೂರು ಗ್ರಾಮದ ತೋರ ನಿವಾಸಿ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಟಿಆರ್ ಪಾಪಯ್ಯ ಅವರ ತಂದೆ ಟಿಎನ್ ರಾಮನ್ ಅವರು ಇಂದು ಸಂಜೆ ನಿಧನರಾದರು. 95 ವರ್ಷ ಪ್ರಾಯದ ಟಿಎನ್ ರಾಮನ್ ಅವರ ಅಂತಿಮ ದರ್ಶನವನ್ನು ಅಮ್ಮತ್ತಿಯಲ್ಲಿರುವ ಮಗ ಪಾಪಯ್ಯ ಅವರ ಮನೆಯಲ್ಲಿಟ್ಟು ಅಂತ್ಯಕ್ರಿಯೆಯನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ ತೋರಗ್ರಾಮದ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.